ಹೆಚ್ಚು ಆಸ್ತಿ ತೆರಿಗೆ ಸಂಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ಸಂವಿಧಾನ ಇವುಗಳನ್ನು ಗೌರವಿಸುವುದು, ರಾಷ್ಟ್ರ ಪರಿಸರ ಮತ್ತು ಸಾರ್ವಜನಿಕ ಸ್ವತ್ತಿನ ರಕ್ಷಣೆ ಮಾಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಎಫ್ಎಂ ಕಂಪನಕ 102.1 ಮೆಗಾಹರ್ಟ್ಸ್ಗಳು. ವೇಳೆ ಸರಿಯಾಗಿ 6:51. ಕೃಷಿ ರಂಗ, ರೈತ ಬಾಂಧವರ ಕಾರ್ಯಕ್ರಮ. ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಕೃಷಿ ರಂಗ ಪ್ರಾಯೋಜಿತ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುತ್ತಿರುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರ ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತಾವು ಆಲಿಸಲಿದ್ದೀರಿ. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಜರುಗಿದ ಕೃಷಿ ಮೇಳ 2024 ಕಾರ್ಯಕ್ರಮದ 3ನೇ ಹಾಗೂ ಕೊನೆಯ ದಿನದ ಕಾರ್ಯಕ್ರಮಗಳ ಬಾನುಲಿ ವರದಿ ಪ್ರಸ್ತುತಪಡಿಸುತ್ತಾರೆ ಡಾ ವಿಜಿ ಭಾವಲತಿ, ಸಹಕಾರ ಅಮರೇಶ್ ಆಸಿಹಾಳ್ ಮತ್ತು ಬಿ ನರಸಿಂಹ್ಲು. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಕೊನೆಯಲ್ಲಿ ಪೇಟೆಯ ದಾಣೆಯನ್ನ ಕೇಳಲಿದ್ದೀರಿ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 500 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಕೃಷಿ ಮೇಳ 2024 ಇದೇ ಡಿಸೆಂಬರ್ 7, 8 ಮತ್ತು 9 3 ದಿನಗಳ ಕಾಲ ವಿದ್ಯುಕ್ತವಾಗಿ ಜರುಗಿತು. ದಿನಾಂಕ 9/12/2024 ರವಿವಾರ ಕೊನೆಯ ದಿನವಾಗಿದ್ದು ಸಾಕಷ್ಟು ರೈತ ಬಾಂಧವರು, ಸಾರ್ವಜನಿಕರು, ಶಾಲಾ ಕಾಲೇಜಿನ ಮಕ್ಕಳು ಈ ಕೃಷಿ ಮೇಳದಲ್ಲಿ ಭಾಗಿಯಾಗಿ ಭರಪೂರವಾದಂತಹ ಕೃಷಿ ಮಾಹಿತಿಯನ್ನು ಪಡೆದು ಸಂತೋಷಗೊಂಡರು. ಈ ನಿಟ್ಟಿನಲ್ಲಿ ಅಂದು ದಿನಾಂಕ 9/12/2024 ಮುಖ್ಯ ವೇದಿಕೆಯಲ್ಲಿ ರೈತರಿಂದ ರೈತರಿಗೆ ಕಾರ್ಯಕ್ರಮ ಮತ್ತು ಸಮಾರೋಪ ಸಮಾರಂಭ ಜರುಗಿತು. ಲಾಭದಾಯಕ ಹಾಗೂ ಸುಸ್ಥಿರ ಕೃಷಿ ಪದ್ಧತಿಯ ವಿವಿಧ ಆಯಾಮಗಳು ಹಾಗೂ ಸಮಾರೋಪ ಸಮಾರಂಭ ಈ ಕಾರ್ಯಕ್ರಮದಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ವಿವಿಧ ವಿಷಯಗಳ ಕುರಿತು ಪ್ರಗತಿಪರ ರೈತರು ತಮ್ಮ ವಿಚಾರ ವಿನಿಮಯವನ್ನು ಮಾಡಿದರು. ಮುಖ್ಯವಾಗಿ ಸಿರಿಧಾನ್ಯಗಳು ಮತ್ತು ಸಾಂಬಾರು ಬೆಳೆಗಳ ಉತ್ಪನ್ನಗಳಲ್ಲಿ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಹಾಗೂ ಮಾರುಕಟ್ಟೆ, ಈ ಕುರಿತು ಬೀದರ್ ಜಿಲ್ಲೆಯ ಸಂಜೀವ್ ಕುಮಾರ್ ಪಾಸನ್ ರುಚಿತ್ ಬಿ ಇವರುಗಳು ರೈತ ಬಾಂಧವರ ಜೊತೆ ತಮ್ಮ ಕೃಷಿ ವಿಚಾರವನ್ನು ಹಂಚಿಕೊಂಡರು. ನಾನು ಒಬ್ಬ ಇಂಜಿನಿಯರ್, ನಾನು ಸ್ಟಾರ್ಟಿಂಗ್ ನಾನು ಕೋವಿಡ್ ಸಮಯದಲ್ಲಿ ನಾನು ಮನೇಲಿ ಇದ್ದೆ. ನಾನು ಏನೋ ಬೇರೆ ಒಂದು ಕಂಪ್ನಿ ಪ್ರೈವೇಟ್ ಕಂಪ್ನಿಯಲ್ಲಿ ಸರ್ವಿಸ್ ಮಾಡ್ತಾ ಇದ್ದೆ. ಅಂತ ಸಮಯದಲ್ಲಿ ನಾನು ಊರಿಗೆ ಬಂದೆ. ಮನೇಲಿ ಕುಂತಾಗೆ ನಾನು ಏನೋ ಒಂದು ಎಲ್ಲ ಜನ ಅವಾಗ ಹೆಲ್ತ್ ಬಗ್ಗೆ ಬಹಳಷ್ಟು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಒಂದು ಉದ್ಯೋಗ ಏನಾದರೂ ಮಾಡಬೇಕು, ಜನರಿಗೆ ಹೆಲ್ಪ್ ಮಾಡಬೇಕು ಅಂತ ಹೇಳ್ಕೊಂಡು ಸಿರಿಧಾನ ಬಗ್ಗೆ ನಾನು ಸ್ಟಾರ್ಟ್ ಮಾಡಿದೆ. ನಾನು ಒಬ್ಬ ಬೇಸಿಕ್ ನಾನು ರೈತರ ಮನೆಯಿಂದ ಬಂದಿದ್ದು. ನನ್ನ ಫ್ಯಾಮಿಲಿ ನನ್ನ ತಂದೆಯವರೆಲ್ಲ ರೈತರೇ, ಅಲ್ಲಿಂದೇ ಬೆಳ್ಕೊಂಡು ಬಂದಿದ್ದು. ಅದು ಬೇಸಿಕ್, ಅದ್ರ ಬಗ್ಗೆ ನನ್ನ ಬಹಳಷ್ಟು ನಾಲೆಜ್ ಇತ್ತು. ಆಹಾರವೇ ಔಷಧಿ ಅಂತೇಳಿ ಇದೊಂದು, ನಾವು ಔಷಧ ತಗೊಳ್ಳೋದು ಆಹಾರ ಯಾಕೆ ತಗೊಳ್ಬಾರ್ದು, ನನ್ನ ಜನರಿಗೆ ಹ್ಯಾಂಗ್ ಪರಿಚಯ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನಾನು ಸಣ್ಣ ಪ್ರಮಾಣದಿಂದ ಸ್ಟಾರ್ಟ್, ಸುಮಾರು ಒಂದು 5,000 ಸ್ಟಾರ್ಟ್ ಮಾಡಿದ್ದೆ. ನನ್ನ ಮನೆಯಲ್ಲೇ ಕುಂತು ಕೋವಿಡ್ ಎಲ್ಲ ಸ್ಟಾರ್ಟ್ ಮಾಡಿದ್ದು. ಅದು ಇಡೀ ಇವತ್ತು ನಮ್ಮ ರಾಜ್ಯ ಮತ್ತು ಇಂಟರ್ನ್ಯಾಷನಲ್ ಅಲ್ಲಿ ಹೆಸರುವಾಸಿಗಿದೆ. ಅದು ಹೇಗಾಗಿದೆ ಅಂದ್ರೆ, ಸುಮಾರು ನಾನು ಈಗ ಇದು ಬೆಳಿಬೇಕು ಕಾರಣ ಅಂದ್ರೆ, ರಾಯಚೂರಲ್ಲಿ ಫಸ್ಟ್ ಮಿಲ್ಲೆಟ್ ಕಾನ್ಕ್ಲೇವ್ ಮಾಡಿದ್ರು. ಆ ಫಸ್ಟ್ ಟೈಮ್ ನಾನು ಮಿಲ್ಲೆಟ್ ಕಾನ್ಕ್ಲೇವ್ ಅಲ್ಲಿ ಬರಬೇಕಾದ್ರೆ ನನ್ನ ಕೃಷಿ ಇಲಾಖೆದವರು ನನಗೆ ಸಹಾಯ ಬಿದ್ದು, ಕೆವಿಕೆ ಕೃಷಿ ವಿಜ್ಞಾನ ಕೇಂದ್ರದಿಂದ ನನಗೆ ಸಲಹೆ ಮಾಡಿದ್ರು, ನೀವು ಬರಲೇಬೇಕು ಇಲ್ಲಿ. ನಾನು ಫಸ್ಟ್ ಟೈಮ್ ನಾನು ಅಲ್ಲಿ ಬಂದಿದ್ದೆ. ಅಲ್ಲಿ ಬಂದ ಮೇಲೆ ನನಗೆ ಇಷ್ಟು ಒಂದು ಇದಾಯ್ತು ಹ್ಯಾಪಿ ಅಂದ್ರೆ, ನಾನು ಫಸ್ಟ್ ಟೈಮ್ ನಾನು ಬಂದಿದ್ದೆ ಯಾವಾಗಲೂ ಇದರಲ್ಲಿ ಮಿಲ್ಲೆಟ್ ಕಾನ್ಕ್ಲೇವ್ ಅಲ್ಲಿ ಮಿನಿಸ್ಟರ್ ಬೊಮ್ಮಯ್ಯ ಅವರಿದ್ರು, ಸೆಂಟ್ರಲ್ ಮಿನಿಸ್ಟರ್ ಬಂದಿದ್ರು. ಆ ಟೈಮ್ನಾಗ ಬಂದಾಗ ನನಗೆ ಒಂದು ಆಫರ್ ಸಿಕ್ತು. ಅಪಾರ್ಚುನಿಟಿ ಏನಂದ್ರೆ, ITC ಕಂಪ್ನಿಯವರು ಬಂದು ನನ್ನ ಟೈಅಪ್ ಮಾಡ್ಕೊಂಡ್ರೆ. ಸುಮಾರು ಈಗ ಇಲ್ಲಿವರೆಗೆ ನಾನು ಅವರಿಗೆ ಬೇಕಾದಂತ ಉತ್ಪನ್ನಗಳನ್ನ ಪ್ರಾಡಕ್ಟ್ ಸಪ್ಲೈ ಮಾಡಕ್ ಆಗ್ತಾ ಇಲ್ಲ, ಅಷ್ಟು ಬೇಡಿಕೆ ಇದೆ. ಸುಮಾರು ಏನಿಲ್ಲ ಅಂದ್ರೆ ತಿಂಗಳಿಗೆ 50 ಟನ್ ಹಿಡ್ಕೊಂಡು 100 ಟನ್ ತನಕ ಜೋಳ ಸಪ್ಲೈ ಮಾಡ್ತಾ ಇದ್ದೀನಿ. ಈ ಕಡೆ ಯಾರಾದ್ರೂ ರೈತರಿದ್ರೆ ನಿಮ್ ಕಡೆಯಿಂದ ಜೋಳ ಸಜ್ಜೆ, ನನ್ನ ಹತ್ರ ನಂಬರ್ ಇದೆ, ನಾನು ನಂಬರ್ ಕೊಡ್ತೀನಿ. ಯಾರಾದ್ರೂ ಬೇಕಾದ್ರೆ ನನ್ನ ಹತ್ರ ಸಪ್ಲೈ ಮಾಡಿ ಬೈ ಮಾಡ್ಲಿಕ್ಕೆ ನಾನು ರೆಡಿ ಇದ್ದೀನಿ. ಎಲ್ಲಾ ರೈತರಿಗೆ ಬಾಂಧವರಿಗೆ ನಾನು ಧನ್ಯವಾದ ಹೇಳ್ತೀನಿ. ನಾನು ಇಲ್ಲಿವರೆಗೆ ಯಾರು ಪರಿಚಯ ಆಗಿದ್ದಿಲ್ಲ, ಈಗ ಪರಿಚಯ, ನನ್ನ ಈ ಭಾಗಕ್ಕೆ ಪರಿಚಯ ಆಗ್ತೀನಿ. ತಮ್ಮ ಕಡೆ ಬೆಳೀತಕ್ಕಂಥ ಜೋಳ ಆಗಲಿ ಸಜ್ಜೆ ಆಗಲಿ, ಆಮೇಲೆ ರೈಸ್ ಇದೆ, ರೈಸ್ ಯಾವಾಗ ಭಾಷೆ ಅನ್ಕೊಂಡು ನಿಮ್ ಕಡೆ ಬೆಳೀತಾರೆ, ಮಹಾಮಯ ರೈಸ್, ವೈಟ್ ರೈಸ್, ಮಹಾಮಯ ಮುರ್ಜಾರಿ, ಈ ರೈಸ್ನು ಯಾರಾದ್ರೂ ಬೆಳೆಯೋರಿದ್ರೆ ಸುಮಾರು ನನ್ನ ಹತ್ರ ಸಾಕಷ್ಟು ಬೇಡಿಕೆ ಇದೆ. ಅದು ನಾನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀನಿ. ತಿಂಗಳಿಗೆ ಏನಿಲ್ಲದ್ರೆ 10 ಟನ್ ಇರುವ 50 ಟನ್ ತನಕ ನನಗೆ ಇರಬೇಕು ವೈಟ್ ರೈಸ್. ಯಾರಾದ್ರೂ ಬೆಳೆಸೋರಿದ್ರೆ ನನ್ನ ಹತ್ರ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು, ನನ್ನ ನಂಬರ್ ಕೊಡ್ತೀನಿ 9535137177. ಇನ್ನೊಂದ್ಸರಿ ಹೇಳ್ತೀನಿ 9535137177. ಇದಕ್ಕೆ ಮುಂದೆ ನಾನು ಬೆಳೆಸ್ಕೊಂಡು ಹೋಗ್ತೀನಿ. ರೈತರು ಹೆಲ್ಪ್ ಆಗುತ್ತೆ, ನನ್ನೂ ಹೆಲ್ಪ್ ಆಗುತ್ತೆ, ಇದಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ಇದೇ ಸಂದರ್ಭದಲ್ಲಿ ಬೀದರ್ ಜಿಲ್ಲೆಯ ಇನ್ನೋರ್ವ ರೈತರುಗಳಾದಂತಹ ಚಂದ್ರಶೇಖರ್ ಮಾಲಿ ಪಾಟೀಲ್ ಇವರುಗಳು ಕೂಡ ಈರುಳ್ಳಿ ಬೆಳೆಯ ಉತ್ಪಾದನಾ ತಾಂತ್ರಿಕತೆಗಳು ಮತ್ತು ಮಾರುಕಟ್ಟೆ ಈ ಕುರಿತು ರೈತ ಬಾಂಧವರಿಗೆ ತಮ್ಮ ವಿಚಾರವನ್ನ ತಿಳಿಸಿದರು. ನನ್ನ ಹೆಸರು ಚಂದ್ರಶೇಖರ್ ಸಂಗಪ್ಪ ಮಾಲಿ ಪಾಟೀಲ್ ಹಾಲೆಪ್ರಗ. ನನಗೆ 6 ಎಕರೆ ಕೃಷಿ ಭೂಮಿ ಇದೆ. ನಾನು ಮುಖ್ಯವಾಗಿ 10-12 ವರ್ಷ ವಿವಿಧ ಸಮಾಜ ಸೇವೆ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೆ. ಕೆಲಸ ಮಾಡಿದ ನಂತರ ನಮ್ಮ ತಂದೆಯವರು ತೀರಿಕೊಂಡ ನಂತರ ನನಗೆ ಕೃಷಿಯ ಜವಾಬ್ದಾರಿ ಬಂತು. ಕೋವಿಡ್ ಒಂದು ಮಹಾಮಾರಿ ಸಮಯದಲ್ಲಿ ನನ್ನ ಕೃಷಿ ತೋಟದಲ್ಲಿ 18 ಟನ್ ಈರುಳ್ಳಿ ಇತ್ತು, ಮತ್ತು ಅಲ್ಲ ಇತ್ತು, ಮತ್ತು ತರಕಾರಿ. ನಾನು ಸಮಾಜ ಸೇವೆಯಲ್ಲಿ ಕೆಲಸ ಮಾಡಿದ ಒಂದು ಅನುಭವ ಕೂಡ ನನಗಿತ್ತು. ಆದರೆ ಏನರೂ ಒಂದು ಸಮಾಜ ಸೇವೆ ಮಾಡಬೇಕಲ್ಲ ಈ ಕೋವಿಡ್ ಸಮಯದಲ್ಲಿ ಅಂದಾಗ, ನಾನು KVK ಮುಖ್ಯಸ್ಥರಾದಂತ ಸುನಿಲ್ ಕುಮಾರ್ ಎಂ ಅವರನ್ನು ಫೋನ್ ಮುಖಾಂತರ ಸಂಪರ್ಕಿಸಿ ಮಾತನಾಡಿದಾಗ ನಮಗೆ ವಿವಿಧ ರೀತಿಯ ಸಲಹೆ ಸೂಚನೆ ನೀಡಿ ನನ್ನ ಜೇಬಿ ತುಂಬಿತು. ನನ್ನ ಪ್ರತಿಯೊಬ್ಬರಿಗೂ ಕೂಡ ಜಿಲ್ಲೆಯಲ್ಲಿ 18 ಟನ್ ಈರುಳ್ಳಿ ನಾನು ಸ್ವಂತವಾಗಿ ಮಾರಾಟ ಮಾಡೀನಿ. ಆದರೆ 18 ಟನ್ ಈರುಳ್ಳಿ ಜೊತೆಯಲ್ಲಿ ಅಲ್ಲ ಮತ್ತು ತರಕಾರಿ ನನ್ನ ತೋಟದಲ್ಲೇ ಬಂದು ತೆಗೆದುಕೊಂಡು ಹೋಗಿದ್ದಾರೆ. ಅಂತ ಸಮಯದಲ್ಲಿ ನನ್ನ ಇಬ್ಬರು ಮಕ್ಕಳು ಮತ್ತು ನನ್ನ ಧರ್ಮಪತ್ನಿ ಕೂಡ ಅವರೆಲ್ಲರ ಸಹಕಾರ ಕೈಜೂಡಿತ್ತು. ರಾತ್ರಿ 12 ಗಂಟೆ ಆದ್ರೂ ಕೂಡ ನಾವು ಹೊಲದಲ್ಲಿ ಇರ್ತಾ ಇದ್ದೀವಿ ಅಂತ ಒಂದು ಕೋವಿಡ್ ಸಮಯದಲ್ಲಿ. ಮುಖ್ಯವಾಗಿ ಹೇಳಬೇಕಾದ್ರೆ ನಮ್ಮ ಕೃಷಿಯಲ್ಲಿ ನಿರಂತರ ಶ್ರಮ ಮತ್ತು ಸಹನೆ ಮತ್ತು ತಾಳ್ಮೆ ಇವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಾವು ಕೃಷಿಯಲ್ಲಿ ಯಶಸ್ವಿ ಕಂಡುಕೊಳ್ಳಕ ಒಂದು ಮುಖ್ಯವಾಗಿರುತ್ತದೆ ಅಂತ ಹೇಳಕ್ ಬಯಸ್ತೀನಿ. ನನಗ ಇವತ್ತ ನಮ್ಮ ತಂದೆಯವರು ಆಧ್ಯಾತ್ಮಿಕ ಜೀವಿಯಾಗಿದ್ದರು. ನನಗೊಂದು ನೆನಪು ಬರ್ತಾ ಇದೆ, ಈ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿಗೆ ಬಂದಿರಲ್ಲ, ಹಿರಿಯ ಕೃಷಿ ವಿಜ್ಞಾನಿಗಳು ತಿರುಪತಿ ತಿಮ್ಮಪ್ಪನ ಬಳಿ ಹೋಗಿ ನಾವು ದರ್ಶನ ಪಡೆದುಕೊಂಡಾಗ ನಾವು ಏನು ದರ್ಶನ ಪಡಿತೀವಿ, ನಮಗೆ ಲಾಭ ಆಗಲಿ ನಮಗೆ ಲಕ್ಷ್ಮಿ ಸಿಗಲಿ ಅಂತ ಹೇಳ್ತೀವಿ. ಆದರೆ ಇಲ್ಲಿ ಈ ಹಿರಿಯ ವಿಜ್ಞಾನಿಗಳು ತಿರುಪತಿ ತಿಮ್ಮಪ್ಪನಂತೆ ನಮಗ ಮಾರ್ಗದರ್ಶನ ಮತ್ತು ಸಲಹೆ ಸೂಚನೆ ಕೊಟ್ಟರೆ ನನಗೊಂದು ಅದೃಷ್ಟ. ವಿಜ್ಞಾನಿಗಳು ನನಗೆ ಇವತ್ತ ಮಾರ್ಗದರ್ಶಕರಾಗಿದ್ದಾರೆ. ಎರಡು ಅಂಬದ್ರ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತಿದ್ದೀನಿ. ರವಿ ದೇಶಮುಖ್ ಸರ್ ಅವರು ನನಗೆ ಸೋಯಾಬೀನ್ ಬೆಳೆ 3 ತಳಿಗಳು ಕೊಟ್ಟಾಗ ನಾನು ಎಕರೆಕ 12-15 ಕ್ವಿಂಟಲ್ ಸೋಯಾಬೀನ್ ತಳಿ ಇಳುವರಿ ಪಡೆದುಕೊಂಡು ನನಗೆ ಅದು ರುಚಿ ಹಚ್ಚಿಕೊಟ್ರು. ಮತ್ತ ಈಗ ಮಲ್ಲಿಕಾರ್ಜುನ್ ಸರ್ ಅವ್ರಿ ನನಗ ನುಗ್ಗೆ ಸಸಿಗಳು ಕೊಟ್ಟಿ, ನುಗ್ಗೆ ಗಿಡಗಳು ಬೆಳೆಸಿ, ಇವತ್ತು ನುಗ್ಗೆ ರೇಟ್ ಇತ್ತು ಅಂದ್ರೆ ಮಾರಾಟ ಮಾಡ್ತೀನಿ. ನಾ 10 ರೂಪಾಯಿ 20 ರೂಪಾಯಿ ತರಕಾರಿ ಮಾರ್ಕೆಟ್ದಾಗ ಹೋಗಿ ಅಲ್ಲಿ ಮಾರಲ್ಲ, ನಾನು ನೇರವಾಗಿ ಗ್ರಾಹಕರಿಗೆ ಕೊಡ್ತೀನಿ. ಅದು ಒಂದ್ ವೇಳೆ ರೇಟ್ ಇರ್ಲಿಲ್ಲ, 10 ರೂಪಾಯಿ ರೇಟ್ ಇರ್ಲಿಲ್ಲ ಅಂದ್ರೆ ಬಿತ್ತು ಅಂದ್ರೆ ನಾನು ಒಲ್ಲಿ ಒಯ್ದು ಕೊಳಸಕಲ್ಲ. ನಾನು ನನ್ನ ಗಿಡಕ್ಕೆ ಕಾಯಿಗಳಿಟ್ಟು ಇವತ್ತು 3,000 ರೂಪಾಯಿ ಕೆಜಿ ಅಂತೆ ನುಗ್ಗೆ ಬೀಜಗಳನ್ನು ಮಾರಾಟ ಮಾಡ್ತಾ ಇದ್ದೀನಿ 1 ಕೆಜಿ. ಅದೇ ರೀತಿಯಲ್ಲಿ ವಿಜ್ಞಾನಿಗಳು ಮಾರ್ಗದರ್ಶಕರು ಈ ರೀತಿ ಆದಾಗ ಪ್ರತಿಯೊಬ್ಬರ ರೈತನ ಒಂದು ಏಳಿಗೆ ಆಗ್ಲಕ್ಕ ಅನುಕೂಲ ಆಗ್ತದೆ ಅಂತೇಳಿ ನಾನು ಉಳಿಸ್ತೀನಿ. 20 ಜನ ವಿಜ್ಞಾನಿಗಳು ನಮ್ಮ ರೈತರಿಗೆ ಒಂದೊಂದು ರೀತಿಯಲ್ಲಿ ಮಾರ್ಗದರ್ಶನ ಕೊಟ್ರ ಅಂದ್ರೆ ನಾವು ಕೋಟ್ಯಾಧಿಪತಿ ಕಂಪಲ್ಸರಿ ಆಗಿ ಆಗ್ತೀವಿ ಅಂತೇಳಿ ಇಲ್ಲಿ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಮತ್ತ ಈಗ ನಾನು ವಿಷಯಕ್ಕೆ ಬರ್ತೀನಿ. ನಾವು ಈರುಳ್ಳಿ ಬೆಳೆ ಬೆಳಿಬೇಕಾದ್ರೆ ಮೊದಲು ಭೂಮಿ ತಯಾರಿ ಚೆನ್ನಾಗಿ ಮಾಡ್ಕೋಬೇಕು. ಭೂಮಿ ತಯಾರಿ ಯಾವ ರೀತಿಯಲ್ಲಿ ಮಾಡ್ಬೇಕಂದ್ರ ನಾವು ಮೊದಲ ಪಲ್ಟಿನೇಗಲ್ ಹೊಡಿತೀವಿ ಹೊಲಕ್ಕ. ಪಲ್ಟಿನೇಗಲ್ ಹೊಡೆದ ನಂತರ ಅದು ಹೊಲ ಒಣಗ್ಲಕ್ ಬಿಡ್ತೀವಿ. ಒಣಗ್ಲಕ್ ಬಿಟ್ಟ ನಂತರ ರೂಟರ್ ಹೊಡಿತೀವಿ ಅಥವಾ ಎತ್ತಿನ ಕುಂಟೆ ಹೊಡಿತೀವಿ. ಭೂಮಿ ಮೃದು ಆಗ್ಬೇಕು. ಮೃದು ಆದ ನಂತರ ನಾವು ಕೂರ್ಗಿ ಬಿತ್ತನೆ ಮಾಡ್ತೀವಿ. ಕೂರ್ಗಿ ಬಿತ್ತನೆ ಅಂದ್ರೆ ಈಗ ನಮ್ಮ ಕೆವಿಕೆ ಅವರು ನಮಗೊಂದು ಟ್ರಾಕ್ಟರ್ ಕೂರ್ಗಿ ಬಿತ್ತನೆ ಇತ್ತು, ಅಲ್ಲಿಂದ ಹೋಗಿ ನಾವು ಕೂರ್ಗಿ ಬಿತ್ತನೆ ಮಾಡ್ತಾ ಇದ್ದೀವಿ ಮೊದಲು. ಈಗ ನಮ್ಮೂರಲ್ಲೇ 2 ಕೂರ್ಗಿ ಬಿತ್ತನೆ ನಡೆದಿದೆ. ಆ ಕೂರ್ಗಿ ಬಿತ್ತನೆ ಇದರಲ್ಲಿಂದ ನಾವು ಬಿತ್ತನೆ ಮಾಡ್ತಾ ಇದ್ದೀವಿ. ಇದರದಾಗ ನಾವು ಭೂಮಿ ತಯಾರಿ ಆಯ್ತು. ಭೂಮಿ ತಯಾರಿ ಆದ ನಂತರ ಬೀಜ ನಾವು ಮೊಳಕೆ ಪ್ರಮಾಣ ನಂಬಲ್ಲಿ ಟೆಸ್ಟ್ ಮಾಡ್ಕೋಬೇಕು. ಎಲ್ಲಿ ಅಂದ್ರ ನಮ್ಮ ಮನೆಯಲ್ಲಿ ಒಂದು ಪೇಪರ್ದಾಗ ಹಾಕಿ ನಾವು ಎಲ್ಲೇ ಹೋಗಿ ಮಾರುಕಟ್ಟೆಯಲ್ಲಿ ತರಲಿ ಅಥವಾ ನಮ್ಮ ಮನೆಗೆ ದಿಂದು 100 ಬೀಜಗಳು ಮೊಳಕೆ ಪ್ರಮಾಣ ಟೆಸ್ಟ್ ಮಾಡ್ತೀನಿ. ಅದೇ ರೀತಿಯಲ್ಲಿ ಬೀಜೋಪಚಾರ ಮಾಡ್ತೀನಿ. ಬೀಜೋಪಚಾರ ಮಾಡಿ ನಾನು ಸಸಿಗಳ ಬಿತ್ತನೆ ಅಥವಾ ಸಸಿ ಚೆಲ್ಲುವುದು ಕಾರ್ಯ ಮಾಡ್ತೀನಿ. ಎರಡನೇ ವಿಷಯ ಏನಂದ್ರ ಇಲ್ಲಿ ನಾನು ಮೊದಲ ಮಡಿಗಳ ರೂಪದಲ್ಲಿ ಈರುಳ್ಳಿ ಬೆಳೀತಿದ್ದೆ. ಮಡಿ ಹಚ್ಚಿ ನಾವು ಸಸಿ ತಯಾರು ಮಾಡಿ ನಾವು ಈರುಳ್ಳಿ ಬೆಳೀತಾ ಇದ್ದೆವು. ಅದರಲ್ಲಿ ಇಳುವರಿ ನಮಗ ಅಷ್ಟು ಬರಲಿಲ್ಲ. ಅಲ್ಲಿ ಯಾಕಂದ್ರ ಅಡಿಗಳು ಕಟ್ ಆಗ್ತದೆ, ಅಡಿಗಳು ಕಟ್ ಆಗಿ ನಮಗೆ ಇಳುವರಿ ಬರಲಿಲ್ಲ. ಈಗ ರೇನ್ ಪೈಪ್ದಲ್ಲಿ ಕೆ ವಿ ಕೆ ಅವರ ಮಾರ್ಗದರ್ಶನ ಮೇರೆಗೆ ನಾವು ರೇನ್ ಪೈಪ್ದಲ್ಲಿ ಬೆಳೀತಾ ಇದ್ದೀವಿ. ಈಗ ಬಿತ್ತನೆ ಒಂದು ವೇಳೆ ಮಾಡಿದೀವಿ ಅಂದ್ರೆ 150 ಕ್ವಿಂಟಲ್ ಇಳುವರಿ ತೆಗಿತಾ ಇದ್ದೀವಿ. ಸಸಿ ನಾಟಿ ಮಾಡಿದೀವಿ ಅಂದ್ರೆ 300 ಕ್ವಿಂಟಲ್ ತನ ಉಳ್ಳಾಗಡ್ಡಿ ಇಳುವರಿ ನಾನು ತೆಗಿತಾ ಇದ್ದೀನಿ. ಎಲ್ಲೋರ ತಳಿ ಈರುಳ್ಳಿ ಮತ್ತೆ ಅರ್ಕಾ ಸೂಪರ್ ಬೀಮ್ ಮತ್ತು ಅರ್ಕಾ ತಳಿ ಕೂಡ ನಾವು ಹೆಚ್ಚು ಬೆಳೆದಂದ್ರೆ ದೇಶಿ ತಳಿ ಉಳ್ಳಾಗಡ್ಡಿಗಳು ನಾವು ಬೆಳೀತಾ ಇದ್ದೀವಿ. ಇದರಲ್ಲಿ ಮುಖ್ಯವಾಗಿ ಹೇಳಬೇಕಾದ್ರ ಈಗ ನಾವು ಈರುಳ್ಳಿಯಲ್ಲಿ ಮೈಕ್ರೋ ನ್ಯೂಟ್ರಿಯಂಟ್ ಬಳಕೆ ಮಾಡ್ತೀವಿ 19:19 ಮತ್ತ ಜೀವಾಮೃತ ಕೊಡ್ತೀವಿ. ಈಗ ಈರುಳ್ಳಿ ಜಾಸ್ತಿ ಪ್ರಮಾಣದಲ್ಲಿ ರೋಗ ಬರ್ತದಂತಾರ, ಆದ್ರೆ ನಾವು ರೇನ್ ಪೈಪ್ ಮುಖಾಂತರ ಬೆಳಗ್ಗೆ ಸಮಯದಲ್ಲಿ ಮಂಜು ಬೀಳ್ತು ನೋಡ್ರಿ, ಮಂಜು ಬಿದ್ದ ತಕ್ಷಣ ನಾವೇನ್ ಮಾಡ್ಬೇಕು ಸ್ವಲ್ಪ 5-10 ನಿಮಿಷ ನಾವು ಈರುಳ್ಳಿಗೆ ಒಂದು ವೇಳೆ ರೇನ್ ಪೈಪ್ ಮುಖಾಂತರ ನಾವು ನೀರು ಹಾರಿಸಿದೇವ ಅಂದ್ರೆ ಅಲ್ಲಿ ರೋಗ ಪ್ರಮಾಣ ಕೂಡ ಕಡಿಮೆ ಆಗ್ತದೆ ಅಂತೇಳಿ ನಾನು ಕಂಡುಕೊಂಡಿದ್ದೀನಿ ನನ್ನ ಕ್ಷೇತ್ರದಲ್ಲಿ. ಮತ್ತು ಮಾರುಕಟ್ಟೆ ವ್ಯವಸ್ಥೆ ಬಗ್ಗೆ ಹೇಳ್ಬೇಕಾದ್ರೆ ನಮ್ಮ ಊರು ಹಾಲೆಪ್ರಗಾ ಗ್ರಾಮ. ಹಾಲೆಪ್ರಗಾ ಗ್ರಾಮ ಬೀದರ್ ಡಿಸ್ಟಿಕ್ ನಲ್ಲಿ ಪ್ರತಿಯೊಂದು ಮನೆಗೆ ಹೋಗಿ ಈರುಳ್ಳಿ ಮಾರಾಟ ಮಾಡುವಂತ ವ್ಯವಸ್ಥೆ ಮೊದಲಿನಿಂದೂ ಅದ. ಆದ್ರೆ ಕೋವಿಡ್ ಸಮಯದಲ್ಲಿ ಯಾರಿಗೆ ಕೂಡ ಹೊರಕ್ ಹೋಗುವಂತ ಪರಿಸ್ಥಿತಿ ಆಗ್ಲಿಲ್ಲ. ಅಂತ ಸಮಯದಲ್ಲಿ ಕೆ ವಿ ಕೆ ಅಧಿಕಾರಿಯವ್ರ ಜೊತೆ ಮತ್ತ ತೋಟಗಾರಿಕೆ ಇಲಾಖೆಯವ್ರ ಜೊತೆ ಸಂಪರ್ಕ ಮಾಡಿ ನಾವು 300 ಎಕರೆ ಈರುಳ್ಳಿ ಬೆಳಿತೀವಿ ನಮ್ಮ ಊರಲ್ಲಿ. ನಾವು ಎಲ್ಲಾ ಕಡೆ ಮನೆ ಮನೆಗೆ ಹೋಗಿ ನಾವು ಪರವಾನಿಗೆ ತಗೊಂಡು ಈರುಳ್ಳಿ ಮಾರಾಟ ಮಾಡಿದ್ದೀವಿ. ಈ ಬಿ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ನೇರವಾಗಿ ಗ್ರಾಹಕರಿಗೆ ಈರುಳ್ಳಿ ಕೊಡ್ತಾ ಇದ್ದೀವಿ. ಇಷ್ಟು ವಿಷಯಗಳು, ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ಎಲ್ಲರಿಗೂ ನಮಸ್ಕರಿಸುತ್ತೇನೆ. ಇದೇ ಸಂದರ್ಭದಲ್ಲಿ ಪ್ರಗತಿಪರ ರೈತರುಗಳಾದಂತಹ ಭೋಗಪ್ಪ ಯಾದವ್, ಸುರೇಶ್ ಪಾಟೀಲ್ ಇವರುಗಳು ಕೂಡ ಈ ರೈತರಿಂದ ರೈತರಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮದಲ್ಲಿ ತಮ್ಮ ವಿಚಾರವನ್ನು ಹಂಚಿಕೊಂಡರು. ಸಂಜೆ 4:30 ಜರುಗಿದ ಸಮಾರೋಪ ಸಮಾರಂಭದಲ್ಲಿ ಈ 3 ದಿನಗಳ ಕಾಲ ನಡೆದ ಕೃಷಿ ಜಾತ್ರೆ ಕುರಿತು ಗೌರವಾನ್ವಿತ ಕುಲಪತಿಗಳಾದಂತಹ ಡಾ ಎಂ ಹನುಮಂತಪ್ಪ ಇವರುಗಳು ಸಾರ್ವಜನಿಕರೊಂದಿಗೆ ತಮ್ಮ ವಿಚಾರವನ್ನು ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿದರು. ಈ ಮೂರು ದಿನ ಕೃಷಿ ಮೇಳ ಅತ್ಯಂತ ಯಶಸ್ವಿಯಾಗಿ ನಡಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ನಮ್ಮ ವಿಶ್ವವಿದ್ಯಾಲಯದ ಅಧಿಕಾರಿ ವರ್ಗದವರಿಗೂ ಮತ್ತು ನಮ್ಮ ಎಲ್ಲ ಶಿಕ್ಷಕ ಮತ್ತು ಶಿಕ್ಷಕೇತರ ಸಿಬ್ಬಂದಿ ವರ್ಗದವರಿಗೂ, ವಿದ್ಯಾರ್ಥಿಗಳಿಗೂ ಮತ್ತು ಎಲ್ಲ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಮತ್ತು ಈ ಎಲ್ಲ ಮಳಿಗೆಗಳ ಮಾಲೀಕರಿಗೂ ಮತ್ತು ಸಮಸ್ತ ನಾಗರಿಕ ಬಂಧುಗಳಿಗೂ ನನ್ನ ವೈಯಕ್ತಿಕವಾಗಿ ಹಾಗೂ ವಿಶ್ವವಿದ್ಯಾಲಯದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಒಂದು ಯಶಸ್ವಿಗೆ ಕಾರಣಭೂತರಾಗಿರ್ತಕ್ಕಂಥ ನಮ್ಮ ಆಡಳಿತ ಮಂಡಳಿ ಸದಸ್ಯರು, ಎಲ್ಲ ಬಸವನಗೌಡ ಬ್ಯಾಗೌಟ್ ಆಗಿರ್ಬೋದು, ಮಲ್ಲಿಕಾರ್ಜುನ್ ಡಿ ಆಗಿರ್ಬೋದು, ಮಲ್ಲೇಶ್ ಕೊಲ್ಮಿ ಆಗಿರ್ಬೋದು, ಮಧುಸೂದನ್ ರೆಡ್ಡಿ ಆಗಿರ್ಬೋದು ಹಾಗೂ ಚಾವಡಿ ಅವರು ಆಗಿರ್ಬೋದು, ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಮತ್ತು ಎಲ್ಲ ನಮ್ಮ ಅಧಿಕಾರಿ ವರ್ಗದವರು, ಸಾಕಷ್ಟು ಶ್ರಮ ಇದೆ. ಇದು ಸುಮಾರು ಮೂರು ದಿನಗಳ ಕಾಲ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಸಾಕಷ್ಟು ಜನಕ್ಕೆ ಇದು ಉಪಯೋಗ ಆಗಿದೆ. ಮುಖ್ಯವಾಗಿ ನಮ್ಮ ವಿಜ್ಞಾನಿಗಳಿಗೂ ಸಾಕಷ್ಟು ಕೆಲಸ ಆಗಿದೆ. ಮುಖ್ಯವಾಗಿ ಹೇಳಬೇಕಂತಂದ್ರೆ ಅವರ ಒಂದು ರೈತರ ಸಮಸ್ಯೆಗಳಿಗೆ, ಎಲ್ಲ ಸಮಸ್ಯೆಗಳಿಗೂ ಒಂದೇ ವೇದಿಕೆಯಲ್ಲಿ ಸಿಗ್ತಕ್ಕಂಥ ಒಂದು ವೇದಿಕೆ ಅಂದರೆ ಈ ಒಂದು ಕೃಷಿ ಮೇಳ, ಕೃಷಿ ಜಾತ್ರೆ, ರೈತರ ಹಬ್ಬ. ನಿನ್ನೆ ಎರಡನೇ ದಿನ ಸುಮಾರು 8:45 ಮತ್ತು 9:00 ಸಾಕಷ್ಟು ಜನ ಕೃಷಿ ಮೇಳವನ್ನು ಸವಿದಿದ್ದಾರೆ ಮತ್ತು ಈ ದಿನ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಹಾಗೂ ರೈತರು ಬಂದು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಆಗಿರ್ತಕ್ಕಂಥ ಎಲ್ಲ ತಾಂತ್ರಿಕಗಳನ್ನು ತಿಳ್ಕೊಂಡು ಅವರ ಒಂದು ಕೃಷಿ ಕ್ಷೇತ್ರದಲ್ಲಿ ಅಳವಡಿಸಿಕೊಂಡು ಯಶಸ್ವಿ ಆಗಲಿಕ್ಕೆ ಸಹಕಾರವಾಗಿದೆ ಅಂತ ಹೇಳ್ತಾ ಈ ಒಂದು ಕೃಷಿ ಮೇಳ ಅತ್ಯಂತ ಸಂತೋಷವಾಗಿದೆ ನಮಗೆ. ಆ ನಿಟ್ಟಿನಲ್ಲಿ ನಮ್ಮ ರೈತ ಬಾಂಧವರು ಅವರೆಷ್ಟೇ ಕೆಲಸ ಕಾರ್ಯಗಳಿದ್ದು ಬಂದು ಈ ಒಂದು ಕೃಷಿ ಮೇಳವನ್ನು ಯಶಸ್ವಿ ನಡೆಸಿಕೊಟ್ಟಿದ್ದಾರೆ. ಅವರಿಗೂ ಸಹ ನನ್ನ ವೈಯಕ್ತಿಕವಾಗಿ ಹಾಗೂ ವಿಶ್ವವಿದ್ಯಾಲಯದ ಪರವಾಗಿ ಎಲ್ಲ ಅಭಿವೃದ್ಧಿ ಇಲಾಖೆಗಳ ಪರವಾಗಿ ನಾನು ತುಂಬಿರುವ ಧನ್ಯವಾದಗಳು. ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ಫಲಪುಷ್ಪ ಪ್ರದರ್ಶನ ಮತ್ತು ಮೀನುಗಾರಿಕೆ, ಆ ಒಂದು ಬಣ್ಣದ ಮೀನುಗಳು ಮತ್ತು ಈ ಅತ್ಯಂತ ಕಲಾಕೃತಿ ಆಗಿರ್ತಕ್ಕಂಥ ಫಲಪುಷ್ಪ ಪ್ರದರ್ಶನ ಮತ್ತು ನಮ್ಮ ವಿವಿಧ ವಿಶ್ವವಿದ್ಯಾಲಯದಿಂದ ತಂದಿರತಕ್ಕಂಥ ತರಕಾರಿಗಳು, ಅದು ಸಹ ಅತ್ಯಂತ ಆಕರ್ಷಣೆ ಆಗಿದೆ. ಅದು ಕೆಳದಿ ಶಿವಪ್ಪ ನಾಯಕ ಕೃಷಿ ವಿಶ್ವವಿದ್ಯಾಲಯ ಆಗಿರ್ಬೋದು, ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ, ಬೆಂಗಳೂರು ಕೃಷಿ ವಿದ್ಯಾಲಯ ಆಗಿರ್ಬೋದು, ನಮ್ಮ ಕೃಷಿ ವಿಶ್ವವಿದ್ಯಾಲಯ ಹಾಗೂ ಬಾಗಲಕೋಟೆ ಕೃಷಿ, ಎಲ್ಲ ಕೃಷಿ ವಿಶ್ವವಿದ್ಯಾಲಯಗಳು ಅತ್ಯಂತ ಯಶಸ್ವಿಯಾಗಿದೆ. ಮತ್ತು ನಮ್ಮ ಈ ಒಂದು ಮಹಾವಿದ್ಯಾಲಯದ ಅನೇಕ ವಿಭಾಗಗಳು, ಮುಖ್ಯವಾಗಿ ಹೇಳಬೇಕಂದ್ರೆ ಸಾವಯವ ಕೃಷಿ ಆಗಿರ್ಬೋದು, ಎಣ್ಣೆಕಾಳು ಮತ್ತು ಬೇಳೆಕಾಳುಗಳ ವಿಭಾಗ ಆಗಿರ್ಬೋದು ಮತ್ತು ಎಲ್ಲ ವಿವಿಧ ಬೀಜ ಘಟಕ ಮತ್ತು ಇವರೆಲ್ಲ ಸಾಕಷ್ಟು ಶ್ರಮ ಪಟ್ಟಿದೆ. ಆ ಶ್ರಮದಿಂದ ಈ ಒಂದು ಯಶಸ್ವಿ ಕಾರಣ ಆಗಿದೆ. ಮುಖ್ಯವಾಗಿ ಹೇಳಬೇಕಂದ್ರೆ ಸಾಕಷ್ಟು ಯಂತ್ರಗಳಾಗಿರ್ಬೋದು, ಅದರಲ್ಲಿ ನಮ್ಮ ನೀರಾವರಿ ಆಟೋಮೈಸೇಷನ್ ಬಗ್ಗೆನೂ ಈ ಸರಿ ನಮ್ಮ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಒಂದು ಇದರಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸಿ ಒಂದು ಕೇಂದ್ರದಲ್ಲಿ ಯಾವ ರೀತಿ ನಾವು ಆಟೋಮೈಸೇಷನ್ ಆಫ್ ಇರಿಗೇಷನ್ ನೀರಾವರಿ ಮಾಡಬಹುದು ಅದನ್ನು ಸಹ ರೈತರಿಗೆ ಮತ್ತು ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ತೋರಿಸಿಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಹೇಳಬೇಕಂದ್ರೆ ಡ್ರೋನ್ ಮುಖಾಂತರ ಯಾವ ರೀತಿ ಸ್ಪ್ರೇ ಮಾಡಬೇಕು ಅದನ್ನು ಸಹ ತಿಳಿಸಿಕೊಟ್ಟಿದ್ದಾರೆ. ಆ ನಿಟ್ಟಲ್ಲಿ ಮತ್ತು ಯಂತ್ರೋಪಕರಣಗಳು, ಸಾಕಷ್ಟು ಯಂತ್ರಗಳು, ಅದರ ಮಹತ್ವ ಅದರ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ಹೇಳಬೇಕಂದ್ರೆ ನಮ್ಮ ವಿಶ್ವವಿದ್ಯಾಲಯದ ಅನೇಕ ಜಾನುವಾರುಗಳು ಪ್ರದರ್ಶನ, ಅದು ಅತ್ಯಂತ ಯಶಸ್ವಿ ಆಗಿದೆ. ಅದು ಒಂದು ಜಾನುವಾರು ಅಂತ ಇವತ್ತಿನ ದಿನ ಪೇಪರ್ನಲ್ಲಿ ಸಾಕಷ್ಟು ಅದರ ಬಗ್ಗೆ ಬಂದಿದೆ. ಮತ್ತು ಅದರ ಕುಂಬಳಕಾಯಿ, ಅದೇ ದೊಡ್ಡ ಕುಂಬಳಕಾಯಿ ಬಂದಿರೋದು, ಅದನ್ನು ಸಹ ಪ್ರದರ್ಶನಕ್ಕೆ ಸಾಕಷ್ಟು ಆಕರ್ಷಣೆ ಆಗಿದೆ. ಬರ್ತಕ್ಕಂಥ ರೈತರಿಗಾಗಿರ್ಬೋದು, ಎಲ್ಲ ನಾಗರಿಕರಿಗೂ ಅದೊಂದು ಅತ್ಯಂತ ಇದಾಗಿದೆ. ಮತ್ತು ಸಾಕಷ್ಟು ಇಲ್ಲಿ ನಮ್ಮ ವಿಶ್ವವಿದ್ಯಾಲಯ ತಾಂತ್ರಿಕಗಳು, ಅದು ಈಶಾಪ್ ತಂತ್ರಜ್ಞಾನ ಆಗಿರ್ಬೋದು, ಕೀಟಗಳ ನಿರ್ವಹಣೆ ಆಗಿರ್ಬೋದು, ಮತ್ತು ಬಯೋ ಏಜೆಂಟ್ಸ್ ಬಗ್ಗೆ ಆಗಿರ್ಬೋದು, ಬೀಜಗಳ ಬಗ್ಗೆ ಆಗಿರ್ಬೋದು, ಸಾಕಷ್ಟು ಎಲ್ಲ ವಿಜ್ಞಾನಿಗಳು ಹೇಳಿಕೊಟ್ಟಿದ್ದಾರೆ. ಇದಕ್ಕೆಲ್ಲ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ವಿಜ್ಞಾನಿಗಳು, ಮುಖ್ಯವಾಗಿ ನಮ್ಮ MRSನ ಸೀನಿಯರ್ ಫಾರ್ಮ್ ಸೂಪರಿಂಟೆಂಟು ಮತ್ತು ಇನ್ನ ಎಲ್ಲಕ ನಮ್ಮ ಸೆಕ್ಯೂರಿಟಿ ಆಗಿರ್ಬೋದು ಮತ್ತು ಎಸ್ಟೇಟ್ ಬ್ಯಾಂಚ್ ಆಗಿರ್ಬೋದು, ಸಾಕಷ್ಟು ಇದಕ್ಕೆ ಶ್ರಮ ಇದೆ. ಮತ್ತು ಇದು ಅತ್ಯಂತ ಯಶಸ್ವಿಯಾಗಿ ಮತ್ತು ಅತ್ಯಂತ ಸ್ವಚ್ಛತೆಯಿಂದ ಕಾಪಾಡಲು ನಮ್ಮ ನಗರಸಭಾ ಅಧ್ಯಕ್ಷರು ಸಹ ಅವರು ಸ್ವತಃವಾಗಿ ಬಂದು ನಮ್ಮ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಸಹ ಸಾಕಷ್ಟು ಸಹಕಾರಿಯಾಗಿದ್ದಾರೆ. ಇದನ್ನು ಸ್ವಚ್ಛವಾಗಿಡಲಿಕ್ಕೆ, ನಮ್ಮ ಆವರಣ ಸ್ವಚ್ಛ ಇಡಲಿಕ್ಕೆ ಕಾರಣ ಅಂದರೆ ಅವರು. ಮತ್ತು ಆದಷ್ಟು ಯಾವುದೇ ತೊಂದರೆ ಆಗದಂಗೆ, ಗಲಾಟೆ ಗದ್ದಲ ಆಗದಂಗೆ ನಾವು ಎಲ್ಲ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗದ, ಮುಖ್ಯವಾಗಿ ನಮ್ಮ SP ಸಾಹೇಬರು ಪುಟ್ಟಮಾದಯ್ಯ ಆಗಿರ್ಬೋದು, ಅವರು ಎಲ್ಲ ಎಂಟೈರ್ ನಾಗರಾಜ್ ಆಗಿರ್ಬೋದು, ಇನ್ನ ಅನೇಕ ಅನೇಕ ನಮ್ಮ ಪೊಲೀಸ್ ಸಿಬ್ಬಂದಿ ಅವರು ಸಾಕಷ್ಟು ನಮಗೆ ಸಹಕಾರ ಮಾಡಿದ್ದಾರೆ. ಅವರಿಗೂ ಸಹ ನನ್ನ ವೈಯಕ್ತಿಕವಾಗಿ ಹಾಗೂ ವಿಶ್ವವಿದ್ಯಾಲಯದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮತ್ತು ನಮ್ಮ ಎರಡು ಹಸ್ಕಿಹಳ್ಳ ಆಗಿರ್ಬೋದು ಮತ್ತು ರಾಂಪುರದ ಆಗಿರ್ಬೋದು, ನಮ್ಮ ರಾಯಚೂರಿನ ಸುತ್ತಮುತ್ತಲಿನ ಎಲ್ಲ ಹಳ್ಳಿ ಜನರು ವಿಶೇಷವಾಗಿ ಭಾಗವಹಿಸಿ ಇದು ಸಂಜೆಯ ಒಂದು ಕಾರ್ಯಕ್ರಮವನ್ನು, ಜನಪದ ಕಾರ್ಯಕ್ರಮ ಆಗಿರ್ಬೋದು, ರಸಮಂಜರಿ ಕಾರ್ಯಕ್ರಮ ಆಗಿರ್ಬೋದು, ನಮ್ಮ ಜಾಗೃತಿ ಮೇಡಮ್ಮ ಮತ್ತು ಅವರ ಸಂಗಡಿಯವರು ಸಾಕಷ್ಟು ಚೆನ್ನಾಗಿ ನಡೆಸಿಕೊಟ್ಟಾರೆ. ಪ್ರತಿಯೊಂದು ಎಲ್ಲ ನಮ್ಮ ಎಲ್ಲ ಕಮಿಟಿಸಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರುಗಳು ಸಾಕಷ್ಟು ಇದರಿಂದ ಕೆಲಸ ಮಾಡಿದ್ದಾರೆ. ಇಷ್ಟೊಂದು ಕೆಲಸ ಮಾಡಲಿದ್ರೆ ಈ ಒಂದು ಕೃಷಿ ಮೇಳ ಯಶಸ್ವಿಯಾಗಲು ಕಾರಣ ಎಲ್ಲ ನಮ್ಮ ಬಂದಿರತಕ್ಕಂಥ ಎಲ್ಲ ಮಂತ್ರಿಗಳು, ಸಚಿವರು, ಶಾಸಕರು ಸಹ ಒಳ್ಳೆ ನಮಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ಚೆನ್ನಾಗೈತೆ ಇದ್ರ ಬಗ್ಗೆ ಅವರ ಒಂದು ಎಕ್ಸ್ಪ್ರೆಷನ್ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇದಕ್ಕೆ ಕಾರಣಕರ್ತರಾಗಿರ್ತ ಪ್ರತಿಯೊಬ್ಬರಿಗೂ, ಯಾಕಂದ್ರೆ ನಾವು ಪ್ರತಿ ವರ್ಷ ನಾವು ಮಾಡಿದ್ರೆ ಸಾಕಷ್ಟು ರೈತರು ಇದ್ರ ಬಗ್ಗೆ ತಿಳ್ಕೊಂತಾರೆ, ಸಾಕಷ್ಟು ಅನುಭವಿತ ರೈತರು, ಎಸ್ಪೆಷಲಿ ಈಗ ಶ್ರೇಷ್ಠ ಕೃಷಿಕ ಮತ್ತು ಶ್ರೇಷ್ಠ ಕೃಷಿಕ ಮಹಿಳೆಯರು ಸಾಕಷ್ಟು ಅದರ ಅನುಭವ ಪಡ್ಕೊಂಡು ಅದರಲ್ಲಿ ಸಹ ಅವರು ನಮ್ಮ ರೈತರಿಗೆ, ಇತರ ರೈತರಿಗೆ ಹಂಚಿಕೊಂಡಿದ್ದಾರೆ. ಅದನ್ನ ಅಳವಡಿಸಿಕೊಂಡು ನಮ್ಮ ರೈತರು ಮುಂದಿನ ದಿನಗಳಲ್ಲಿ ಸಾಕಷ್ಟು ಇದು ಮಾಡ್ತಾರೆ. ಇದಕ್ಕೆ ಸಾಕಷ್ಟು ಪಬ್ಲಿಸಿಟಿ ಕೊಡ್ತಕ್ಕಂಥ ಪಬ್ಲಿಸಿಟಿ ಕಮಿಟಿ ಮತ್ತು ರೇಡಿಯೋ ಆಗಿರ್ಬೋದು, ಟಿವಿ ಮಾಧ್ಯಮದಾರದ್ರು, ಪತ್ರಿಕಾ ಮಾಧ್ಯಮ ಇರ್ಬೋದು, ನಮ್ಮ ಕಮ್ಯುನಿಟಿ ರೇಡಿಯೋ ಆಗಿರ್ಬೋದು, ಸಾಕಷ್ಟು ಇದ್ರ ಶ್ರಮ ಇದೆ. ಯಾಕಂದ್ರೆ ಪ್ರತಿಯೊಬ್ಬ ರೈತರಿಗೆ ಮೂಲೆ ಮೂಲೆಗೆ ಮುಟ್ಟಬೇಕಂದ್ರೆ ಅವರ ಒಂದು ಶ್ರಮ ಬಹಳ ಮುಖ್ಯವಾಗಿರ್ತದೆ. ಅಂತ ಒಂದು ಶ್ರಮವನ್ನು ಎಲ್ಲ ಮಾಧ್ಯಮದ ಮಿತ್ರರು ಮತ್ತು ನಮ್ಮ ಆಲ್ ಇಂಡಿಯಾ ರೇಡಿಯೋ, ನಮ್ಮ ಬಾವಲತ್ತಿ ಅವರು, ಅವರ ಸಂಗಡಿಯವರಿಂದ ಸಾಕಷ್ಟು ಇದಾಗಿದೆ. ಅದೇ ರೀತಿ ಗುಲ್ಬರ್ಗದಲ್ಲಿ ರೋಲಿ ಅವರು ಮತ್ತು ಹೊಸಪೇಟೆಯಲ್ಲಿ ಎಲ್ಲ ನಮ್ಮ ಕಲ್ಯಾಣ ಕರ್ನಾಟಕದ ಎಲ್ಲ ರೇಡಿಯೋದ ವ್ಯವಸ್ಥಾಪಕರಿಗೂ ಸಹ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ನಿಟ್ಟಿನಲ್ಲಿ ಈ ಸಾಕಷ್ಟು ಈಗ ನಾಯಿ ಒಂದು ಪ್ರದರ್ಶನ, ಶ್ವಾನ ಪ್ರದರ್ಶನ ಬಹಳ ಯಶಸ್ವಿ ಆಯಿತು. ಮಿನಿಸ್ಟರ್ ಬಹಳ ಇದ್ರ ಬಗ್ಗೆ ಅಪ್ರಿಷಿಯೇಟ್ ಮಾಡಿದ್ರು. ಅದಕ್ಕೆ ಸಹಕಾರ ಮಾಡಿರ್ತಕ್ಕಂಥ ನಮ್ಮ ಜಗಜೀವನ್ ರಾಮ್ ಮತ್ತು ನಮ್ಮ ಶ್ರೀಧರ್ ಅವರಿಗೂ ಸಹ ನನ್ನ ವೈಯಕ್ತಿಕವಾಗಿ ಆಗ ವಿಶ್ವವಿದ್ಯಾಲಯದ ಪರವಾಗಿ ಅತ್ಯಂತ ಅಭಿನಂದನೆಗಳನ್ನು ಸಲ್ಲಿಸೋಕೆ ನನಗೆ ತುಂಬಾ ಸಂತೋಷವಾಗ್ತದೆ. ಮತ್ತು ಅವರ ಒಂದು ಡೆಪ್ಟಿ ಡೈರೆಕ್ಟರ್ ಅವರು ಸಹ ಈ ಒಂದು 4-5 ದಿನಗಳಿಂದ ಶ್ರಮ ವಹಿಸಿ ಇದನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿದೆ. ಪ್ರತಿಯೊಂದು ಕ್ಷೇತ್ರ ಆಗಿರಬಹುದು, ನಾವು ಇಂಥದ್ದಾಗಿರಲ್ಲ, ಎಲ್ಲ ಕ್ಷೇತ್ರದಲ್ಲಿ ಎಲ್ಲರೂ ಸಹಕಾರ ಸಾಕಷ್ಟು ಇದಾಗಿದೆ. ಯಾವುದೇ ತರಹದ ತೊಂದರೆ, ಗದ್ದಲ ಗಲಾಟೆ ಇಲ್ಲದಂಗೆ ನಮ್ಮ ಕೃಷಿ ಮೇಳ ಅತ್ಯಂತ ಯಶಸ್ವಿಯಾಗಲಿ ಕಾರಣಕರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರಿಗೂ ಮತ್ತು ಎಲ್ಲ ನನ್ನ ಸಹೋದರ ಸಹೋದರಿಯರಿಗೂ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಎಲ್ಲರಿಗೂ ಸಾಕಷ್ಟು ಇದರಿಂದ ಯಶಸ್ವಿಯಾಗಿದೆ. ಇನ್ನೊಂದು ಸಣ್ಣ ಪುಟ್ಟ ತಪ್ಪುಗಳಿದ್ರೆ ಮುಂದಿನ ಸಮಯದಲ್ಲಿ ಅವನ್ನೆಲ್ಲ ಸರಿಪಡಿಸ್ಕೊಂತದ್ದು ಹೇಳ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಈ ಒಂದು ಕೃಷಿ ಮೇಳಕ್ಕೆ ಆಗಮಿಸಿ ಯಶಸ್ವಿ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗಳಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಎರಡು ಮಾತು ಜೈ ಹಿಂದ್ ಜೈ ಕರ್ನಾಟಕ. ನಂತರ ಕೃಷಿ ಮೇಳದ ಅಧ್ಯಕ್ಷರು ಹಾಗೂ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದಂತಹ ಡಾಕ್ಟರ್ ಎನ್ ಶಿವಶಂಕರ್ ಇವರುಗಳು ಕೂಡ ಭಾಗಿಯಾಗಿ 3 ದಿನಗಳ ಕಾಲ ನಡೆದ ಈ ಕೃಷಿ ಜಾತ್ರೆಯ ಮಹತ್ವ ಹಾಗೆಯೇ ನಡೆದ ಕಾರ್ಯಕ್ರಮಗಳ ಕುರಿತು ಕಲ್ಯಾಣ ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ, ಸಾರ್ವಜನಿಕರಿಗೆ, ಆಡಳಿತ ಮಂಡಳಿಯ ಸದಸ್ಯರುಗಳಿಗೆ, ಜನಪ್ರತಿನಿಧಿಗಳಿಗೆ ಧನ್ಯವಾದಗಳನ್ನು ತಿಳಿಸಿದರು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ವತಿಯಿಂದ 3 ದಿನಗಳ ಕಾಲ ಕೃಷಿ ಮೇಳವನ್ನು ಆಯೋಜಿಸಲಾಗಿತ್ತು. ದಿನಾಂಕ 7-8-9 ಈ ಕಾರ್ಯಕ್ರಮ ನಡೆದಿದೆ. ಈ ಕಾರ್ಯಕ್ರಮವನ್ನು ನನಗೆ ಬೆನ್ನೆಲುಬಾಗಿ ಪ್ರತಿಯೊಂದು ಹಂತದಲ್ಲಿ ಗೋಹೆಡ್ ಅಂತ ಬೆನ್ನು ತಟ್ಟಿ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಮೊಟ್ಟ ಮೊದಲದಾಗಿ ನಮ್ಮ ವಿಶ್ವವಿದ್ಯಾಲಯದ ಕುಲಪತಿ ಆಗಿರ್ತಕ್ಕಂಥ ಡಾಕ್ಟರ್ ಹನುಮಂತಪ್ಪ ಸರ್ ಅವ್ರಿಗೆ ತುಂಬ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಈ ಕೃಷಿ ಮೇಳವನ್ನು ದಿನಾಂಕ 7-12-2021 ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಬಂದು ಗೋಪೂಜೆಯನ್ನು ನಡೆಸಿಕೊಟ್ಟು ಕೃಷಿ ಮೇಳ ಚೆನ್ನಾಗಿ ಆಗಲಿ ಅಂತೇಳಿ ನಮಗೆಲ್ಲರೂ ಆಶೀರ್ವಾದ ಮಾಡಿದ್ದಕ್ಕಾಗಿ, ನನ್ನ ಪರವಾಗಿ, ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ಸಮಸ್ತ ನಾಗರಿಕರ ಪರವಾಗಿ ತುಂಬ ಪ್ರಣಾಮಗಳು ಸಲ್ಲಿಸ್ತಾ ಇದ್ದೀನಿ. 2nd ಅಂದರೆ 8th, ಅದು ಆ್ಯಕ್ಚುಲಿ ಅಫಿಷಿಯಲ್ ಓಪನಿಂಗ್. ಅಂದು ನಮ್ಮ ಕೃಷಿ ಮೇಳವನ್ನು ಅಫಿಷಿಯಲ್ ಆಗಿ ಇನಾಗ್ರೇಟ್ ಮಾಡಿದ್ದಕ್ಕೆ ರಾಯಚೂರು ಜಿಲ್ಲೆಯ ಪ್ರಜಾಪ್ರತಿನಿಧಿಗಳು, ಮಂತ್ರಿಗಳು ಹಾಗೂ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅಫಿಷಿಯಲ್ಸ್ ಕೂಡ ಬಂದಿದ್ದರು. ಅವರು ಕೂಡ ನಮ್ಮ ವಿಶ್ವವಿದ್ಯಾಲಯ ಪರವಾಗಿ, ನನ್ನ ಪರವಾಗಿ, ತಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಅಂತೆಯೇ ಸುಮಾರು 3 ದಿನಗಳ ಕಾಲ ರೈತರಿಂದ ರೈತ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಎಲ್ಲ ರೈತ ಬಾಂಧವರಿಗೆ ಹಾಗೂ ತಮ್ಮ ಅನುಭವಗಳನ್ನು ಶೇರ್ ಮಾಡಿ ಹಂಚಿಕೊಂಡು ತಮಗೆಲ್ಲ ಒಂದು ಮಾರ್ಗದರ್ಶನ ನೀಡತಕ್ಕಂಥ ಎಲ್ಲ ರೈತರಿಗೆ, ರೈತ ಮಾರಿಗೆ ಕೂಡ ನಾನು ತುಂಬ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಅಂತೆಯೇ ಇಂದಿನ ಈ ಕೃಷಿ ಮೇಳದಲ್ಲಿ ಸಾಕಷ್ಟು ಮಳಿಗೆಗಳು ಬಂದಿದ್ದವು, ನಮ್ಮ ನಿರೀಕ್ಷೆ ಮೀರಿ ಮಳಿಗೆಗಳು ಬಂದಿದ್ದವು. ಒಂದೊಂದು ಸಂದರ್ಭದಲ್ಲಿ ಮಳಿಗೆಗಳು ಬರ್ತಾವೋ ಇಲ್ವೋ ಅಂತ ಹೇಳ್ಬಿಟ್ಟು ತುಂಬ ಡೌಟ್ ಆಗಿತ್ತು ನನಗೆ. ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ನನಗೆ ನಮ್ಮ ಆಫೀಸ್ನಲ್ಲಿ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಮ್ಮ ಎಲ್ಲ ಕಮಿಟಿ ಚೇರ್ಮನ್ಸ್ ಆಗಿರ್ಬೋದು, ಅವ್ರು ಕೂಡ ನಮಗೆಲ್ಲೋ ಒಂದ್ಸಲ ಪುಷ್ ಮಾಡ್ತಾ ಇದ್ರು, ಸರ್ ಡೋಂಟ್ ವರಿ ಎಲ್ಲ ಬರ್ತವೆ ಅಂತ. ಹಾಗಾಗಿ ಹಾಗೆಯೇ ಅವ್ರು ಒಳ್ಳೆ ಮನಸ್ಸಿಂದ ನನಗೆ ಸಪೋರ್ಟ್ ಮಾಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಅಂತೆಯೇ ನಮ್ಮ ಈ ಕೃಷಿ ಮೇಳ ಒಂದು ಸಕ್ಸಸ್ ಆಗಲಿಕ್ಕೆ ಕಾರಣ ಸಾಕಷ್ಟು ಕಮಿಟಿಗಳಿದ್ದಾವೆ. ಅದು ಸ್ಟೀರಿಂಗ್ ಕಮಿಟಿ ಆಗಿರ್ಬೋದು, ರಿಸೆಪ್ಷನ್ ಕಮಿಟಿ ಆಗಿರ್ಬೋದು, ಪ್ರೋಗ್ರಾಮ್ ಕಮಿಟಿ ಆಗಿರ್ಬೋದು, ಫೀಲ್ಡ್ ಡೆಮಾನ್ಸ್ಟ್ರೇಷನ್ ಕಮಿಟಿ ಆಗಿರ್ಬೋದು, ಎಕ್ಸಿಬಿಷನ್ ಕಮ್ ಸ್ಟಾಲ್ ಕಮಿಟಿ ಆಗಿರ್ಬೋದು, ಲೈಫ್ ಸ್ಟಾಕ್ ಎಕ್ಸಿಬಿಷನ್ ಕಮಿಟಿ ಆಗಿರ್ಬೋದು, ಕನ್ಸಲ್ಟೆನ್ಸಿ ಕಮಿಟಿ ಆಗಿರ್ಬೋದು, ಫಾರ್ಮರ್ಸ್ ಫಾರ್ಮರ್ಸ್ ಇಂಟ್ರಾಕ್ಷನ್ ಪ್ರೋಗ್ರಾಮ್ ಮಾಡಿರ್ತಕ್ಕಂಥ ಒಂದು ಕಮಿಟಿ ಆಗಿರ್ಬೋದು, ಅವಾರ್ಡ್ ಸೆಲೆಕ್ಷನ್ ಬೆಸ್ಟ್ ಸ್ಟಾಲ್ ಕಮಿಟಿ ಸೆಲೆಕ್ಷನ್ ಆಗಿರ್ಬೋದು, ಪಬ್ಲಿಸಿಟಿ ಆ್ಯಂಡ್ ಪ್ರೆಸ್ ಮೀಡಿಯಾ ಕಮಿಟಿ ಆಗಿರ್ಬೋದು, ಫುಡ್ ಕಮಿಟಿ ಆಗಿರ್ಬೋದು, ಆಸ್ಟಿಕ್ ಆ್ಯಂಡ್ ಫ್ಲವರ್ಡ್ ಎಕ್ಸಿಬಿಷನ್ ಅದು ಕೂಡ ಕಮಿಟಿ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಕಮಿಟಿ ಇಟ್ ಈಸ್ ಮೋಸ್ಟ್ ಇಂಟ್ರೆಸ್ಟಿಂಗ್ ಕಮಿಟಿ. ನೀನು ಸತತ ಮೂರು ದಿನಗಳ ಕಾಲ ನಮಗೆಲ್ಲ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಕ್ಕಾಗಿ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ತುಂಬ ಶ್ರಮ ಪಟ್ಟಿದ್ದಾರೆ, ಅವ್ರು ಕೂಡ ಧನ್ಯವಾದಗಳು. ಹಾಗೆ ಟ್ರಾನ್ಸ್ಪಾಂಡರ್ ಅಕಾಮಡೇಷನ್ ಕಮಿಟಿ ಆಗಿರ್ಬೋದು, ವಾಲಂಟಿಯರ್ಸ್ ಕಮಿಟಿ ಆಗಿರ್ಬೋದು, ರಿಸೋರ್ಸ್ ಮೊಬಿಲೇಷನ್ ಕಮಿಟಿ ಆಗಿರ್ಬೋದು, ಬೆಸ್ಟ್ ಫಾರ್ಮರ್ ಸೆಲೆಕ್ಷನ್ ಕಮಿಟಿ ಆಗಿರ್ಬೋದು, ಇನ್ವಿಟೇಷನ್ ಕಮಿಟಿ ಆಗಿರ್ಬೋದು, ಸ್ಯಾನಿಟೇಷನ್ ಆ್ಯಂಡ್ ಕ್ಲೀನಿಂಗ್ ಕಮಿಟಿ ಆಗಿರ್ಬೋದು, ಈ ಎಲ್ಲ ಕಮಿಟಿಗಳು ಕೂಡ ಬಹುಶಃ ಇದರಲ್ಲಿ ನನ್ನ ಪಾತ್ರ ತುಂಬ ಕಮ್ಮಿ, ಒಳ್ಳೆ ಕ್ವಶನ್ ನಾನು ಮಾನಿಟರ್ ಮಾಡ್ತಾ ಇದ್ದೆ, ಅದರ್ವೈಸ್ ನಾನು ಯಾವತ್ತೂ ಯಾವ ಕಮಿಟಿಯಲ್ಲಿ ಕೂಡ ಇಂಟರ್ವ್ಯೂನ್ ಆಗಲಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಅವ್ರದ್ದೇ ನಮ್ಮದೇ ಆದ ಕೆಲಸ ನಮ್ಮದೇ ರೆಸ್ಪಾನ್ಸಿಬಿಲಿಟಿ ವಹಿಸಿದ್ ಕೊಟ್ಟಿದ್ದಾರೆ, ನಾನು ಮಾಡಬೇಕಂತ ಹೇಳ್ಬಿಟ್ಟು ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ. ಅವರು ಕೂಡ ನಮ್ಮ ಡೈರೆಕ್ಟ್ರೇಟ್ ವತಿಯಿಂದ ವಿಶ್ವದ ವತಿಯಿಂದ ಎಲ್ರಿಗೂ ತುಂಬ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಮುಖ್ಯವಾಗಿ ಎಕ್ಸಿಬಿಷನ್ ಕಮ್ ಸ್ಟಾಲ್ ಕಮಿಟಿ, ಅದು ತುಂಬ ಕಷ್ಟದಾಯಕದ ಕಮಿಟಿ. ಎಕ್ಸಿಬಿಷನ್ ಆ್ಯಂಡ್ ಸ್ಟಾಲ್ ಕಮಿಟಿ ಆಲ್ಮೋಸ್ಟ್ ಅವರು ನಂಗನ್ಸ ಪ್ರಕಾರ ಒಂದು ತಿಂಗಳಿಂದ ಅವ್ರಿಗೆ ಕೆಲಸ ಇದೆಯೋ ಮನೇಲಿ ಕೆಲಸ ಮಾಡ್ತಾ ಇದ್ರು ಗೊತ್ತಿಲ್ಲ, ಬಟ್ ಇದಂತೂ ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ. ನನಗಂತೂ ದಟ್ ವಾಸ್ ದ ಓನ್ಲಿ ಒನ್ ಬಿಗ್ಗೆಸ್ಟ್ ಟಫ್ ಆಗಿರ್ತಕ್ಕಂಥ ಒಂದು ಕಮಿಟಿ, ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ. ರಿಯಲಿ ಐ ಅಪ್ರಿಷಿಯೇಟ್ ಆಲ್ ದಿಸ್ ಕಮಿಟಿ ಚೇರ್ಮನ್ಸ್ ಅಂಡ್ ದಿ ಮೆಂಬರ್ಸ್ ಫಾರ್ ದೇರ್ ಸ್ಟುಪೆಂಡಸ್ ವರ್ಕ್. ಅವ್ರು ಕೂಡ ನಾನು ನನ್ನ ಪರವಾಗಿ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ಈ ಒಂದು ಎನಿ ಪ್ರೋಗ್ರಾಮ್, ಯಾವುದೇ ಒಂದು ಪ್ರೋಗ್ರಾಮ್ ಮುಂದಕ್ಕೆ ಹೋಗಬೇಕು ಅಂತಂದರೆ ಮೀಡಿಯಾ ಭಾಳ ತುಂಬ ಮುಖ್ಯ. ಅವರು ಕೂಡ ನಮ್ಮ ವಿಶ್ವವಿದ್ಯಾಲಯ ಪರವಾಗಿ ಎಲ್ಲರೂ ಕೂಡ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ಪ್ರತಿಯೊಂದು ಕಾರ್ಯಕ್ರಮ ನಡಿಬೇಕಂತಂದ್ರೆ ಕೂಡ ನಮ್ಮ ಆಡಳಿತ ಮಂಡಳಿ ಸದಸ್ಯರು ಕೂಡ ನಮಗೆ ಭಾಳ ಸಪೋರ್ಟ್ ಇಂಪಾರ್ಟೆಂಟ್ ಇದೆ. ಸೆಕ್ಯೂರಿಟಿ ಅನ್ನೋದು ವಿಷಯ ಬಂದಾಗ ಪೊಲೀಸ್ ಇಲಾಖೆ ನಾವು ಪತ್ರ ಬರ್ಕೊಂಡಿದ್ವಿ ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ, ಹಾಗೆ ಅವರು ಕೂಡ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಹಾಗಾಗಿ ಪೊಲೀಸ್ ಇಲಾಖೆ ಕೂಡ ವಿಶ್ವವಿದ್ಯಾಲಯ ಪರವಾಗಿ ನಮ್ಮ ಡೈರೆಕ್ಟ್ರೇಟ್ ಪರವಾಗಿ ತುಂಬ ಧನ್ಯವಾದ ಹೇಳ್ತಾ ಇದ್ದೀನಿ. ಹಾಗೆಯೇ ನನಗೆ ಮುಖ್ಯವಾಗಿ ಸಪೋರ್ಟ್ ಮಾಡಿರ್ತಕ್ಕಂಥ ನಮ್ಮ ಡಿಪಾರ್ಟ್ಮೆಂಟ್ ಕೊಲೀಗ್ಸ್ ಆಗಿರ್ತಕ್ಕಂಥ ಡಾಕ್ಟರ್ ಆದಿಮನಿ ಆಗಿರ್ಬೋದು, ಡಾಕ್ಟರ್ ಕರ್ಬರ್ ಆಗಿರ್ಬೋದು, ಮತ್ತು ನನ್ನ ಸಪೋರ್ಟಿಂಗ್ ಸ್ಟಾಫ್ ಎಲ್ಲರೂ ಕೂಡ ನನಗೆ ಆಲ್ಮೋಸ್ಟ್ ಒಂದು ವಾರದಿಂದ ನಾವು ಆಲ್ಮೋಸ್ಟ್ ಮನೆಗೆ 10 ಗಂಟೆ 11 ಗಂಟೆಗೆ ಹೋಗ್ತಾ ಇದ್ವಿ ಎವ್ರಿ ಡೇ. ಬೆಳಗ್ಗೆ 6 ಗಂಟೆಗೆ ಬಂದರೆ 6:30 ಬಂದರೆ ರಾತ್ರಿ 11 ಗಂಟೆಗೆ ಹೋಗ್ತಾ ಇದ್ವಿ. ಲಿಟ್ರಲಿ ನಾನು ಮನೆ ಬಿಟ್ಟಿದ್ದು 6:30, ಮನೆಗೆ ಹೋಗಿದ್ದು 11:30. ಸೊ ಹೀಗಾಗಿ ನಾವು ಆಲ್ಮೋಸ್ಟ್ ಒಂದು ವಾರದಿಂದ ನಾವು ಸರಿಯಾಗಿ ಊಟ ಮಾಡಿಲ್ಲ, ಸರಿ ನಿದ್ದೆ ಮಾಡಿಲ್ಲ. ಹಾಗಾಗಿ ನನಗೆ ಸಪೋರ್ಟ್ ಮಾಡಿರ್ತಕ್ಕಂಥ ನನ್ನ ಆಫೀಸ್ ಸಹೋದ್ಯೋಗಿಗಳಿಗೆ ನಾನು ತುಂಬ ಧನ್ಯವಾದ ಹೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಇಂದಿನ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಭಾಳ ಹೆಲ್ಪ್ ಮಾಡಿದ್ದಾರೆ. ದಿನ ಈ 3 ಡ್ರೆಸ್ಗಳು ಬ್ಲೂ, ವೈಟ್ ಆ್ಯಂಡ್ ಗ್ರೀನ್, ಈ 3 NSS ಹುಡುಗರು ಕೂಡ ವಾಲಂಟಿಯರ್ಸ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವರು ಕೂಡ ನಮ್ಮ ವಿಶ್ವವಿದ್ಯಾಲಯ ಪರವಾಗಿ ನಮ್ಮ ಪರವಾಗಿ ತುಂಬ ಧನ್ಯವಾದ ಹೇಳ್ತಾ ಇದ್ದೀನಿ. ಹಾಗೆಯೇ ಎಲ್ಲ ಶಿಕ್ಷಕರು ಕೂಡ ಒಂದಲ್ಲ ಒಂದು ರೀತಿಯಿಂದ ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ, ಅವ್ರು ಕೂಡ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಹಾಗೆ ಯಾವುದೇ ಒಂದು ಪ್ರೋಗ್ರಾಮ್ ಮಾಡಬೇಕಾದ್ರೆ ಫುಡ್ ಅನ್ನೋದು ಇಂಪಾರ್ಟೆಂಟ್, ಹಾಗೆ ಫುಡ್ ಕಮಿಟಿ ಕೂಡ ತುಂಬ ಚೆನ್ನಾಗಿ ನನಗೆ ಮಧ್ಯಾಹ್ನದ ಮಾತ್ರ ನಾನು ಊಟ ಮಾಡ್ತಿದ್ದೆ, ತುಂಬ ಚೆನ್ನಾಗಿ ಅಡುಗೆ ಮಾಡಿ ಎಲ್ರಿಗೂ ನಾನು ಸಂತೋಷದಾಯಕವಾಗಿ ಚೆನ್ನಾಗಿದೆ ಇವತ್ತು ಊಟ ಅಂತೇಳ್ಬಿಟ್ಟು ಸಾಕಷ್ಟು ವಿಶ್ವವಿದ್ಯಾಲಯ ಡೈರೆಕ್ಟರ್ಸ್ ಕೂಡ ನನಗೆ ಫೋನ್ ಮಾಡಿದರು. ಹಾಗೆ ಪ್ರತ್ಯಕ್ಷವಾಗಿ ಅವ್ರು ನನಗೂ ಹೇಳಿದರು ನಿಮ್ಮಲ್ಲಿ ಈ ಥರ ಊಟ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಹಾಗಾಗಿ ಅವ್ರು ಕೂಡ ನನಗೆ ತುಂಬ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಪ್ರತಿಯೊಂದು ಕೆಲಸ ಒಂದು ಆಗಬೇಕಾದ್ರೆ ಯಾವುದೇ ಒಂದು ಅಡಚಣೆ ಉಂಟಾಗ್ತದೆ, ಹಾಗಾಗಿ ನಮ್ಮ ಕಡೆಯಿಂದ ಏನಾದರೂ ಸ್ವಲ್ಪ ಲೋಪದೋಷಗಳಿದೆ ಕೂಡ ಮನ್ನಿಸಿ ಮುಂದಿನ ಬಾರಿ ಈ ಥರ ಆಗದಂಗೆ ನೋಡ್ಕೋತೀವಿ. ಹಾಗೆಯೇ ಮತ್ತೊಮ್ಮೆ ತಮ್ಮೆಲ್ಲರನ್ನು ಮುಂದಿನ ವರ್ಷ ಇದೇ ಟೈಮಲ್ಲಿ ಮತ್ತೊಂದು ಸಲ ನೋಡಬೇಕಂತ ಅನಿಸ್ತದೆ. ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ಬಂದು ನಮ್ಮ ಕೃಷಿ ಮೇಳವನ್ನು ಯಶಸ್ವಿಯಾಗಿ ಮಾಡಿದ್ದಕ್ಕಾಗಿ ಮತ್ತೊಮ್ಮೆ ವಿಶ್ವವಿದ್ಯಾಲಯದ ಪರವಾಗಿ ನನ್ನ ಪರವಾಗಿ ತಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳ್ತೇನೆ. ಥ್ಯಾಂಕ್ ಯು. ಈ ನಿಟ್ಟಿನಲ್ಲಿ ಇದೇ ಡಿಸೆಂಬರ್ 7, 8 ಮತ್ತು 9 3 ದಿನಗಳ ಕಾಲ ನಡೆದ ಈ ಕೃಷಿ ಜಾತ್ರೆಯಲ್ಲಿ

ಒರಸಿ ತಾಪವನು ಕಾಲಲ್ಲೊರಸಿ ಮಮತೆಯ ಅರಸೆ ದುರ್ಗುಣ ವ್ಯರಸೆ ವ್ಯಸನವ ಮರಸಿ ಮೋಹವ ಜರಸಿ ಮದಗಳ ಸುರಿರಿರಿರಿರಿರಿ ಶುದ್ಧ ಸಹಸ್ರದಳ ಚಪ್ಪರ ಮಂಚದ ಮೇಲೆ ದಣಿದು ಮಲಗಿದೆನು ದಣಿದು ಮಲಗಿದೆನು ಸದ್ಗುರುದೇವ ದಣಿದು ಮಲಗಿದೆನು ಗಣ ಗಣ ಗಣ ಗಣ ಮಣಿಮಂಟಪದೊಳು ದಣಿದು ಮಲಗಿದೆನು ಶ್ರೀ ಗುರುದೇವ ದಣಿದು ಮಲಗಿದೆನು ತಡೆದೆ ವಾಯುಗಳನು ತುಂಗಳದೆ ಕ್ಲೇಶವ